ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಗರ್ ಹುಕುಂ ಚಳುವಳಿಯಲ್ಲಿ ಹುತಾತ್ಮರಾದ ಮಹಲಿಂಗಪ್ಪ ಮಲ್ಲೇಶಪ್ಪ ಗಿಡ್ಡ ಕೆಂಚಣ್ಣನವರ ಹಾಗೂ ಚನ್ನಬಸಪ್ಪ ನಿರ್ವಹಣಾ ಶೆಟ್ರ ದೇವಲಪ್ಪ ಲಮಾಣಿ ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿಂದು ಚಿತ್ರದುರ್ಗ ಕಲಬುರಗಿ ಕೋಟೆ ಮಂಗಳೂರಿನ ಸ್ವಚ್ಛ ಭಾರತ್ ಅಭಿಯಾನ ಶ್ಲಾಘಿಸಿದ ಪ್ರಧಾನಿ ಮೋದಿ. ಧರ್ಮಸ್ಥಳ ಪ್ರಕರಣ ವಿಶೇಷ ತನಿಖಾ ತಂಡದಿಂದ ಮಂಗಳೂರಿನಲ್ಲಿ ದೂರುದಾರನ ತೀವ್ರ ವಿಚಾರಣೆ. ದಾವಣಗೆರೆಯಲ್ಲಿ ಒನಕೆ ಓಬವ್ವ ಜಯಂತಿ ಆಚರಿಸಲು ಸರ್ಕಾರ ನಿರ್ಧಾರ. ರಸಗೊಬ್ಬರ ಪೂರೈಕೆಯಲ್ಲಿ ಸರ್ಕಾರ ವಿಫಲ, ಬಿಜೆಪಿ ಆರೋಪ. ನಾಳೆ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರ. ರಾಜ್ಯದ ಹಲವೆಡೆ ಭಾರೀ ಮಳೆ, ಕೊಡಗಿನಲ್ಲಿ ಜನಜೀವನ ಅಸ್ತವ್ಯಸ್ತ, ಹಲವೆಡೆ ಪ್ರವಾಸಿಗರಿಗೆ ನಿರ್ಬಂಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು. ನಿಂತ್ಕೋಬೇಕು. ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು. ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್. ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಶ್ರೋತೃ ಬಾಂಧವರೇ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ಕಂಪನಾಂಕ 102.1 MHz. ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು, ಹಾಗೆಯೇ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ವಿನೂತನವಾಗಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆ ಮತ್ತು ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ಅನ್ವೇಷಣಾ ಸರಣಿ ಕಾರ್ಯಕ್ರಮ ಇವತ್ತು ಪೀಠಿಕೆಯಾಗಿ ಆರಂಭಗೊಳ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆ ಹೋಮಿಯೋ ಕೃಷಿಯನ್ನು ಹೇಗೆ ಮಾಡಬೇಕು, ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕು ಮತ್ತು ರೈತ ಬಾಂಧವರು ಇದರಿಂದ ಏನು ಅನುಕೂಲತೆಗಳನ್ನು ಪಡ್ಕೋತಾರೆ ಎಂಬಂತಹ ಒಂದು ವಿಚಾರವಾಗಿ ಇವತ್ತಿನ ಸರಣಿ ಕಾರ್ಯಕ್ರಮದಲ್ಲರಿಗೂ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ, ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ಹಾಗೆಯೇ ಹವಾಮಾನ ವರದಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳು, ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿಯ ಹನುಮಪ್ಪ ಸನ್ನಕ್ಕಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಬಹುದು. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ. ಹೋಮಿಯೋ ಕೃಷಿ, ಒಂದು ಪರಿಚಯಾತ್ಮಕ ಕಾರ್ಯಕ್ರಮ. ಹೋಮಿಯೋ ಕೃಷಿ. ಹೋಮಿಯೋ ಕೃಷಿ, ಅಗ್ರೋ ಹೋಮಿಯೋಪತಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇದೊಂದು ಹೊಸ ಸರಣಿ, ನಿಮ್ಮ ಕೃಷಿ ಜ್ಞಾನಕ್ಕೆ ಹೊಸ ವಿಷಯವನ್ನ ಸೇರಿಸಲಿರುವಂತಹ ಈ ಸರಣಿ ನಿಜವಾಗಿಯೂ ನಿಮ್ಮಲ್ಲಿ ಕುತೂಹಲ ಮೂಡಿಸಲಿದೆ ಅಂಥೇಳಿ ನಾವು ಭಾವಿಸಿದ್ದೀವಿ. ನಿಮ್ಮ ಕೃಷಿ ಅಭಿವೃದ್ಧಿಗೆ ಒಂದು ಹೊಸ ಅಸ್ತ್ರವಾಗಿ ಇಲ್ಲಿನ ಜ್ಞಾನ ನಿಮಗೆ ಒದಗಬಲ್ಲದು ಅನ್ನುವಂಥ ನಂಬಿಕೆ ನಮಗ ಅದ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಕೃಷಿ ಒಳಗ ಕಾಲಕಾಲಕ್ಕೆ ಬದಲಾವಣೆಗಳು ಆಗ್ತಾನೆ ಬಂದವ. ಸಾಂಪ್ರದಾಯಿಕ ಕೃಷಿಯಿಂದ ಹಿಡಿದು ಆಧುನಿಕ ಕೃಷಿಯ ತನಕ ಏನು ಪ್ರಯಾಣದ, ಅಂಥ ಒಂದು ಪ್ರಯಾಣದೊಳಗ ಅನೇಕ ಹೊಸ ವಿಚಾರಗಳು, ಹೊಸ ಬದಲಾವಣೆಗಳು ಸೇರಿಕೊಂಡು ಕೃಷಿಯ ಸ್ವರೂಪವನ್ನ ಬದಲಿಸ್ತಾನೆ ಬಂದವ. 60ರ ದಶಕದೊಳಗ ಆದಂತಹ ಮಹತ್ತರ ಸಂಶೋಧನೆಗಳಿಂದ ಆಧುನಿಕ ಕೃಷಿ ಜನ್ಮ ತಳಿತು. ಫಸಲಿನ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವ ಸಲುವಾಗಿ ಹೈಬ್ರಿಡ್ ತಳಿಗಳು ಬಂದವು. ಇವನ್ನ ಪೋಷಣೆ ಮಾಡುವುದಕ್ಕೆ ರಸಗೊಬ್ಬರಗಳ ಬಳಕೆ ಶುರುವಾಯಿತು. ಕೀಟ ರೋಗಗಳನ್ನು ತಡೆಯುವುದಕ್ಕೆ ರಾಸಾಯನಿಕ ಔಷಧಿಗಳು ಬಂದವು. ಮಳೆಯನ್ನೇ ಅವಲಂಬಿಸಿದಂತಹ ನಾವು ಅಣೆಕಟ್ಟುಗಳಲ್ಲಿ ನೀರನ್ನ ಸಂಗ್ರಹಿಸಿ ನೀರಾವರಿ ಮಾಡಿ ಫಸಲಿನ ಉತ್ಪಾದನೆಯನ್ನ ಖಾತ್ರಿ ಮಾಡಿಕೊಂಡೆವು. ಬರ್ತಾ ಬರ್ತಾ ಆಧುನಿಕ ಕೃಷಿಯ ಪ್ರಳಯಾಂತಕ ಗುಣಗಳು ಗೊತ್ತಾಗತೊಡಗಿ ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವಂತಹ ನಿಟ್ಟಿನೊಳಗ ಪ್ರಯೋಗಗಳು ಸಾಗಿದವು. ನಿಧಾನವಾಗಿ ಸಾವಯವ ಕೃಷಿ, ನೈಸರ್ಗಿಕ ಕೃಷಿಗಳ ಕಡೆಗೆ ಒಲವು ತೋರತೊಡಗಿ ವಿಷಮುಕ್ತ ಆಹಾರದ ಉತ್ಪಾದನೆಯ ದಾರಿ ನಿಚ್ಚಳವಾಗಿ ಕಾಣತೊಡಗಿತು. ಶುದ್ಧ ಆಹಾರದ ಮಹತ್ವವನ್ನ ಮನಗಂಡು ವಿಷಮುಕ್ತ ಆಹಾರದ ಉತ್ಪಾದನೆಯೇ ಮುಖ್ಯ ಉದ್ದೇಶವಾಗ್ತಾ ಇರುವಂತಹ ಈ ಸಂದರ್ಭದೊಳಗ ಅಂಥ ಆಹಾರವನ್ನ ಬೆಳೆಯುವ ಪದ್ಧತಿಗಳ ಹುಡುಕಾಟದೊಳಗ ತೊಡಗಿಕೊಂಡು ಅನೇಕ ಹೊಸ ಪ್ರಕಲ್ಪಗಳನ್ನ ಕೃಷಿಯೊಳಗ ಅಳವಡಿಸಿಕೊಂಡಿವಿ. ಕೃಷಿ ಒಳಗ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸುವುದೇ ವಿಷಮುಕ್ತ ಆಹಾರ ಉತ್ಪಾದನೆಗೆ ಮೂಲ ಅನ್ನುವಂತಹ ಸತ್ಯವನ್ನ ನಾವೀಗ ಕಂಡುಕೊಂಡಿದ್ದೀವಿ. ಮಣ್ಣು, ನೀರು, ಬೆಳೆಗಳ ಆರೋಗ್ಯವನ್ನ ಪ್ರಕೃತಿ ಸಹಜ ಪರಿಕರ ಮತ್ತು ಪದ್ಧತಿಗಳ ಸಹಾಯದಿಂದ ಕಾಪಾಡಿಕೊಳ್ಳುವಂತಹ ನಿಟ್ಟಿನೊಳಗ ಪ್ರಗತಿ ಸಾಧಿಸಿದ್ದೀವಿ. ಕಳೆದ ಒಂದು ದಶಕದಿಂದ ವಿಷಮುಕ್ತ ಆಹಾರ ಉತ್ಪಾದನೆಯೊಳಗ ಗಮನಾರ್ಹ ಬದಲಾವಣೆಗಳಾಗಿದ್ದು ಸಾವಯವ ಕೃಷಿಯ ಬಗ್ಗೆ ನಮಗಿರುವ ಗಂಭೀರತೆಯನ್ನ ಇದು ಸೂಚಿಸುತ್ತದೆ. ಬೆಳೆಗಳ ಆರೋಗ್ಯ ಕಾಪಾಡಬಹುದಾದಂತಹ ಯಾವುದೇ ಸಾವಯವ ಪದಾರ್ಥ ಅಥವಾ ಪದ್ಧತಿಯನ್ನ ಸ್ವಾಗತಿಸುವುದಕ್ಕೆ ನಮ್ಮ ಮನಸ್ಸು ಈಗ ಸಿದ್ಧ ಆಗ್ಯದ ಅಂತೇನೆ ಹೇಳಬೇಕು. ಹಂಗ ಸಿದ್ಧವಾಗಿರುವ ಮನಸ್ಸಿಗೆ ಮನುಷ್ಯನ ಆರೋಗ್ಯವನ್ನ ಕಾಪಾಡಬಲ್ಲ ಹೋಮಿಯೋಪತಿ ಔಷಧಗಳು ಬೆಳೆಗಳ ಆರೋಗ್ಯವನ್ನ ಕಾಪಾಡಲಾರವೇ ಅನ್ನುವಂತಹ ಒಂದು ಪ್ರಶ್ನೆ ಮೂಡಿದ್ದೇನು ಸುಳ್ಳಲ್ಲ. ಯಾಕಂದ್ರೆ ಹೋಮಿಯೋಪತಿ ಔಷಧಿಗಳು ಸಹಜ ಪ್ರಕೃತಿಯ ಮೂಲದಿಂದಲೇ ಬಂದಂಥವು. ಅವುಗಳ ಸೇವನೆಯಿಂದ ಅಡ್ಡ ಪರಿಣಾಮಗಳು ಇಲ್ಲ. ಈ ಔಷಧಿಗಳನ್ನ ಕೇವಲ ಮನುಷ್ಯರ ಮೇಲಷ್ಟೇ ಅಲ್ಲ ಜಾನುವಾರುಗಳ ಮೇಲೂ ಬಳಸಲಾಗ್ತಾ ಇದೆ. ಅಂದಾಗ ಬೆಳೆಗಳ ಮೇಲೆ ಯಾಕೆ ಬಳಸಬಾರದು ಅನ್ನುವಂಥ ಜಿಜ್ಞಾಸೆಯಿಂದಾಗಿ ಹೋಮಿಯೋಪತಿ ಔಷಧಿಗಳ ಬಳಕೆಯ ಪ್ರಯೋಗಗಳು ಶುರುವಾದವು. ಇಂಥ ಪ್ರಯೋಗಗಳು ಯಶಸ್ವಿ ಕೂಡ ಆಗ್ಯಾವ. ಕೃಷಿ ಒಳಗೆ ಹೋಮಿಯೋಪತಿ ಔಷಧಿಗಳ ಬಳಕೆಯ ಪ್ರಯತ್ನಗಳಿಂದಾಗಿ ಒಂದು ಹೊಸ ಪರಿಸರ ಸ್ನೇಹಿ ಕೃಷಿ ಪದ್ಧತಿಯ ಉದಯ ಆಯಿತು. ಅದೇ ಹೋಮಿಯೋ ಕೃಷಿ. ಇಂಗ್ಲಿಷ್ನೊಳಗೆ ಇದನ್ನ ಅಗ್ರೋ ಹೋಮಿಯೋಪತಿ ಅಂಥೇಳಿ ಕರೀತಾರೆ. ಹೋಮಿಯೋ ಕೃಷಿಯ ಆರಂಭ, ಬೆಳೆದು ಬಂದ ಬಗ್ಗೆ, ಇತಿಹಾಸ, ಅದರ ತತ್ವಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮನುಷ್ಯರ ರೋಗಗಳನ್ನು ಗುಣಪಡಿಸುವ ಹೋಮಿಯೋಪತಿ ಔಷಧಿಗಳನ್ನು ಸಸ್ಯಗಳ ಮೇಲೂ ಪ್ರಯೋಗ ಮಾಡುವಂತಹ ಯೋಚನೆ ಬಹಳ ಹಿಂದೆ, ಅಂದರೆ ಸುಮಾರು 100 ಶತಮಾನದಷ್ಟು ಹಿಂದೆ ಬಂದಿದ್ರು ಕೂಡ ಆ ನಿಟ್ಟಿನೊಳಗೆ ಸಂಶೋಧನೆಗಳಿಗೆ ವೇಗ ಸಿಗಲಿಲ್ಲ. 60ರ ದಶಕದಿಂದ ಈಚೆಗೆ ಈ ವೈದ್ಯಕೀಯ ಪದ್ಧತಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಿತಾದರೂ ಸಂಶೋಧನೆಗಳಿಗೆ ಪುಷ್ಟಿ ಸಿಕ್ಕಿದ್ದು ಕಳೆದ 1 ದಶಕದಿಂದ ಈಚೆಗೆ ಅಂಥೇಳಿ ಹೇಳಬಹುದು. ಅಡ್ಡ ಪರಿಣಾಮಗಳು ಇಲ್ಲದ ಪ್ರಕೃತಿ ಸಹಜ ಗಿಡಮೂಲಿಕೆಗಳು ಪದಾರ್ಥಗಳನ್ನು ಬಳಸಿ ತಯಾರಿಸಲಾದಂತಹ ಔಷಧಿಗಳನ್ನು ವಿವಿಧ ಬೆಳೆಗಳನ್ನು ಕಾಡುವ ರೋಗಗಳನ್ನು ನಿವಾರಣೆ ಮಾಡುವ ನಿಟ್ಟಿನೊಳಗೆ ಅನೇಕ ಕೃಷಿ ವಿಜ್ಞಾನಿಗಳು ಪ್ರಯೋಗ ಮಾಡಿ ಯಶಸ್ವಿಯೂ ಆಗಿದ್ದಾರೆ. ಹೀಗಾಗಿ ಇತ್ತೀಚೆಗೆ ಈ ಔಷಧಿಗಳ ಬಳಕೆಯ ಬಗ್ಗೆ ವಿಜ್ಞಾನಿಗಳಲ್ಲಿ ಆಸಕ್ತಿ ಮೂಡ್ತಾ ಇದೆ. ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ ಅಥವಾ ಸಸ್ಯಗಳಾಗಲಿ, ಎಲ್ಲ ಜೀವಿಗಳಿಗೂ ತಮ್ಮ ರೋಗಗಳನ್ನು ಸ್ವತಃ ನಿವಾರಿಸಿಕೊಳ್ಳುವಂತಹ ಆಂತರಿಕ ಚೈತನ್ಯ ಇದ್ದೇ ಇರ್ತದೆ. ಈ ಪ್ರಕೃತಿ ದತ್ತವಾದ ಸಾಮರ್ಥ್ಯದ ಆಧಾರದ ಮೇಲೇ ಜೀವ ಸಂಕುಲ ಈ ಭೂಮಿಯ ಮೇಲೆ ಪ್ರಫುಲ್ಲವಾಗಿ ಅರಳ್ಯದ. ನಮ್ಮ ಶರೀರಕ್ಕೆ ವೈದ್ಯಕೀಯ ಗೊತ್ತು, ಯಾವ ಸನ್ನಿವೇಶಗಳಲ್ಲಿ ಹೇಗೆ ಆರೈಕೆ ಮಾಡಿಕೊಳ್ಬೇಕು ಅನ್ನೋದು ಗೊತ್ತು. ಜೀವ ಹುಟ್ಟಿದಾಗ ಕೋಟಿ ಕೋಟಿ ವರ್ಷಗಳವರೆಗೆ ವಿಕಾಸದ ಪ್ರಕ್ರಿಯೆ ನಡೆಯುತ್ತಿದ್ದಂತಹ ಸಮಯದೊಳಗೆ ಯಾವ ವೈದ್ಯರು ಇದ್ರು? ಪ್ರಕೃತಿ ನೀಡಿದಂತಹ ಆಂತರಿಕ ಚೈತನ್ಯವೇ ವೈದ್ಯನಾಗಿತ್ತು, ಹೌದಲ್ಲ? ಈಗಲೂ ಕೂಡ ಮನುಷ್ಯನೊಬ್ಬನನ್ನ ಬಿಟ್ಟರೆ ಯಾವ ಜೀವಿಗಳು ವೈದ್ಯರ ಮೇಲೆ ಅವಲಂಬಿತ ಆಗ್ಯಾವ ಹೇಳ್ರಿ? ಮನುಷ್ಯನೇ ಜಾನುವಾರುಗಳಿಗೆ ಔಷಧೋಪಚಾರ ಮಾಡುವುದನ್ನ ಶುರು ಮಾಡಿದ್ರಿಂದಾಗಿ ಅವನಿಗೆ ಉಪಯುಕ್ತವಾಗಿರುವಂತಹ ಎತ್ತು, ಎಮ್ಮೆ, ಆಕಳು, ಕುರಿ, ಆಡುಗಳಿಗೆ ಆಧುನಿಕ ಚಿಕಿತ್ಸೆಯನ್ನ ಮಾಡ್ತಾ ಇದ್ದಾನೆ. ಇದನ್ನು ಬಿಟ್ಟರೆ ಬಹುತೇಕ ಪ್ರಾಣಿ ಪಕ್ಷಿಗಳು ತಮ್ಮ ಆಂತರಿಕ ರೋಗ ನಿರೋಧಕ ಶಕ್ತಿಯ ಮೇಲೇನೆ ಅವಲಂಬಿತ ಆಗ್ಯಾವ. ನಿಮಗೆ ಗೊತ್ತಿರಲಿ, ಹೋಮಿಯೋಪತಿ ವೈದ್ಯ ಪದ್ಧತಿಯನ್ನ ಜಾನುವಾರುಗಳ ಆರೋಗ್ಯ ರಕ್ಷಣೆಗಾಗಿ ಕೂಡ ಪ್ರಯೋಗಿಸಲಾಗ್ತಾ ಇದೆ. ಆಯುರ್ವೇದ ಹೋಮಿಯೋಪತಿ ಔಷಧಿಗಳು ಜಾನುವಾರುಗಳ ಆರೋಗ್ಯ ರಕ್ಷಣೆಯೊಳಗೆ ಬಳಕೆ ಆಗ್ತಾ ಇದ್ದಾವ. ಆದರೆ ಈ ಪ್ರಮಾಣ ಬಹಳ ಕಡಿಮೆ ಅಂಥೇಳಿ ಹೇಳಬಹುದು. ಹೋಮಿಯೋಪತಿ ಔಷಧಿಗಳು ಜೀವಿಯ ಆಂತರಿಕ ಚೈತನ್ಯವನ್ನು, ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಉದ್ದೀಪಿಸುವ ಕೆಲಸ ಮಾಡಿ ಆ ಮೂಲಕ ರೋಗದ ಜೊತೆಗೆ ಹೋರಾಡುವಂತಹ ಸಾಮರ್ಥ್ಯವನ್ನು ಜೀವಿಗೆ ಒದಗಿಸ್ತಾವ. ಇದೇ ತತ್ವವನ್ನೇ ಹೋಮಿಯೋ ಕೃಷಿ ಒಳಗೆ ಕೂಡ ಬಳಸಲಾಗ್ತದ. ಔಷಧಿಗಳಿಗೆ ಪುಟ ಕೊಟ್ಟು ಪುಷ್ಟೀಕರಿಸಿ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಅವುಗಳನ್ನು ಬೆಳೆಗಳ ಮೇಲೆ ಪ್ರಯೋಗಿಸಲಾಗ್ತದೆ. ವಿವಿಧ ಬಗೆಗಳಲ್ಲಿ ಈ ಔಷಧಿಗಳನ್ನು ಉಪಯೋಗಿಸಲಾಗ್ತದೆ. ಬೆಳೆಗಳ ಮೇಲೆ ಸಿಂಪರಣೆ ಮಾಡುವುದು, ಮಣ್ಣಿನೊಳಗೆ ಬೆರೆಸುವುದು, ನೀರಾವರಿಯ ಜೊತೆಗೆ ಔಷಧಿಗಳನ್ನು ಕೊಡುವುದು, ಬಿತ್ತನೆ ಸಮಯದೊಳಗೆ ಬೀಜೋಪಚಾರ ಮಾಡುವುದು, ಹಿಂಗೆ ಇವುಗಳನ್ನು ಉಪಯೋಗಿಸಬಹುದು. ಈ ಔಷಧಿಗಳು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವುದರ ಜೊತೆಗೆ ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಗಳಿಗೆ ಬಲ ನೀಡಿ ಮಣ್ಣಿನಲ್ಲಿನ ಪೋಷಕಾಂಶಗಳು ಬೆಳೆಗಳಿಗೆ ಸುಲಭವಾಗಿ ಲಭಿಸುವಂಗ ಮಾಡ್ತಾವ. ಹೀಗಾಗಿ ಬೆಳೆಗಳ ಆರೋಗ್ಯ ವೃದ್ಧಿಯೊಂದಿಗೆ ಇಳುವರಿಯೊಳಗ ಹೆಚ್ಚಳ ಮತ್ತ ಗುಣಮಟ್ಟದೊಳಗ ಸುಧಾರಣೆ ಕಂಡುಬರ್ತದ. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು, ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು, ಜೋಳದ ತೆನೆಗಳು ಹಣ್ಣಿನ ಬೆಳೆಗಳು ನಗುತ್ತಾ ನಗುತ್ತಾ ಬೆಳೆದಿತ್ತು. ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು, ಒಂದಾನೊಂದು ಕಾಲದಲ್ಲಿ ನೇಗಿಲು ನಲಿಯುತ್ತ ಉಳುತ್ತಿತ್ತು. ಹೋಮಿಯೋ ಕೃಷಿಯನ್ನ ಅಳವಡಿಸಿಕೊಳ್ಳುವುದರಿಂದ ಸಹಜವಾಗಿಯೇ ಅನೇಕ ಲಾಭಗಳನ್ನು ನಾವು ಪಡಿಬಹುದು. ರಾಸಾಯನಿಕಗಳ ಬಳಕೆ ಇಲ್ಲದೆ ಇರುವುದರಿಂದ ವಿಷಮುಕ್ತವಾದಂತಹ ಕೃಷಿ ಉತ್ಪನ್ನವನ್ನ ಪಡಿಬಹುದು. ಹೀಗಾಗಿ ವಿಷಮುಕ್ತ ಆಹಾರ ಲಭ್ಯ ಆಗ್ತದೆ. ಪರಿಸರ ಮಾಲಿನ್ಯದ ಪ್ರಶ್ನೆ ಬರುವುದಿಲ್ಲ. ರಾಸಾಯನಿಕಗಳು ಇಲ್ಲದೇ ಇರುವುದರಿಂದ ಪರಿಸರಕ್ಕೆ ಧಕ್ಕೆ ಆಗುವುದಿಲ್ಲ. ಈ ಔಷಧಿಗಳು ಬೆಳೆಗಳ ರೋಗ ಕೀಟಗಳನ್ನು ಸಮರ್ಥವಾಗಿ ನಿವಾರಣೆ ಮಾಡುವುದು ಕಂಡು ಬಂದದಲ್ಲದೆ ಪ್ರತಿಕೂಲ ಹವಾಮಾನವನ್ನ ಎದುರಿಸುವಂತಹ ಶಕ್ತಿಯನ್ನ ಬೆಳೆಗಳಿಗೆ ನೀಡುವುದು ವಿಶೇಷ ಅಂತೇಳಿ ಹೇಳಬಹುದು. ಈಗ ಜಾಗತಿಕ ತಾಪಮಾನದ್ದೇ ದುಷ್ಪರಿಣಾಮಗಳನ್ನ ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದೊಳಗ ವಾತಾವರಣದೊಳಗ ಪ್ರತಿಕೂಲ ಸನ್ನಿವೇಶಗಳು ಏರ್ಪಾಡಾಗುವುದು ಬಹಳಷ್ಟು ಸಂಖ್ಯೆ ಒಳಗ ಹೆಚ್ಚಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿ ಒಳಗ ಬೆಳೆಗಳಿಗೆ ಈ ಒಂದು ಔಷಧಿಗಳ ಮೂಲಕವಾಗಿ ನಾವು ತಯಾರು ಮಾಡಿ ಅಂಥ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಒಂದು ಶಕ್ತಿಯನ್ನ ಅವುಗಳಿಗೆ ನೀಡುವ ಅವಕಾಶ ಕಂಡುಕೊಂಡಿರುವುದು ಒಂದು ವಿಶೇಷ ಅಂತ ಹೇಳಿ ಹೇಳಬಹುದು. ಮಣ್ಣಿನೊಳಗ ಹುದುಗಿರುವಂತಹ ಪೋಷಕಾಂಶಗಳನ್ನ ಸರಳವಾಗಿ ಸಸ್ಯಗಳಿಗೆ ಲಭ್ಯವಾಗುವಂಗ ಮಾಡ್ತವ, ಬೇರುಗಳ ಬೆಳವಣಿಗೆಗೆ ಇಂಬು ಕೊಡ್ತವ, ಒಟ್ಟಾರೆಯಾಗಿ ಸಸ್ಯದ ಆರೋಗ್ಯ ಸುಧಾರಣೆ ಮಾಡುವಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸ್ತವ. ಸುಸ್ಥಿರ ಕೃಷಿಗಾಗಿ ಹೋಮಿಯೋ ಕೃಷಿ ಒಂದು ಪೂರಕ ವ್ಯವಸ್ಥೆಯನ್ನ ತಯಾರು ಮಾಡುತ್ತದ ಅನ್ನೋದ್ರೊಳಗ ಸಂದೇಹ ಇಲ್ಲ. ಖರ್ಚಂತೂ ಅತ್ಯಂತ ಕಡಿಮೆ ಅಂತ ಹೇಳಿ ಹೇಳಬಹುದು, ಅಥವಾ ನಗಣ್ಯ ಅಂತಂದ್ರೂ ಕೂಡ ನಡೀತದ. ಸುಸ್ಥಿರ ಕೃಷಿ ಹಾಗೂ ಪರಿಸರ ಪ್ರಿಯ ಕೃಷಿಯನ್ನ ಸಾಧಿಸಬೇಕಾದ್ರ ಹೋಮಿಯೋ ಕೃಷಿ ಒಂದು ವರ ಆಗಬಹುದು ಅಂತೇಳಿ ವಿಜ್ಞಾನಿಗಳು ಹೇಳ್ತಾರ. ಇದರಿಂದ ಒಂದು ಸಮಗ್ರ ಕೃಷಿ ವ್ಯವಸ್ಥೆ ನಿರ್ಮಾಣವಾಗಿ ಬೆಳೆಗಳ ಆರೈಕೆ ಪೋಷಣೆ ಒಳಗ ಜೀವ ವೈವಿಧ್ಯವನ್ನ ಪಸರಿಸುವಲ್ಲಿ ಪರಿಸರವನ್ನ ಸಂರಕ್ಷಿಸುವಲ್ಲಿ ಅನುರೂಪವಾದ ಪ್ರಯತ್ನಗಳಿಗೆ ದಾರಿ ಆಗಬಹುದು. ಹೋಮಿಯೋ ಕೃಷಿ ಒಂದು ಹೊಸ ವಿಜ್ಞಾನ, ಕೃಷಿ ಸಂಶೋಧನೆಯೊಳಗ ನಮಗ ಲಭಿಸಿರುವಂತಹ ಒಂದು ವಿಶಿಷ್ಟ ವಿಧಾನ. ಮುಖ್ಯವಾಗಿ ನಮ್ಮ ಕೃಷಿ ಪರಿಸರಕ್ಕೆ ಅದು ಅತಿಯಾದ ರಾಸಾಯನಿಕಗಳ ಬಳಕೆಯಿಂದಾಗಿ ಕಳೆದುಕೊಂಡಿರುವಂತಹ ಆರೋಗ್ಯವನ್ನ ಮತ್ತೆ ಪಡ್ಕೊಳ್ಳುವುದಕ್ಕೆ ಸಿಕ್ಕಿರುವಂತಹ ಒಂದು ಅಪೂರ್ವ ಅವಕಾಶ ಅಂತೇಳಿ ಹೇಳಬಹುದು. ಕಳೆದ 10-12 ವರ್ಷಗಳಿಂದ ಹೋಮಿಯೋ ಕೃಷಿಯ ಬಗ್ಗೆ ಕೃಷಿ ವಿಜ್ಞಾನಿಗಳಲ್ಲಿ ಕುತೂಹಲ ಮೂಡಿ ಅವರು ತಮ್ಮ ಅಳವಿಗೆ ತಿಳಿದ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಭಾರತೀಯ ಮೂಲದ ಡಚ್ ವಿಜ್ಞಾನಿ ವೈಕುಂಠ ದಾಸ್ ಕವಿರಾಜ್ ಅವರು ಹೋಮಿಯೋಪತಿ ಫಾರ್ಮ್ ಅಂಡ್ ಗಾರ್ಡನ್ ಅನ್ನುವಂತಹ ತಮ್ಮ ಪುಸ್ತಕದೊಳಗ ತಾವು ಕೈಗೊಂಡಂತಹ ಸಂಶೋಧನೆಗಳ ಬಗ್ಗೆ ದಾಖಲು ಮಾಡಿದ್ದಾರೆ. ಸೇಬು ಹಣ್ಣಿಗೆ ಬರುವಂತಹ ತುಕ್ಕು ರೋಗಕ್ಕೆ ಬೆಲ್ಲಾಡೋನಾ ಔಷಧಿಯಿಂದ ಉಪಚಾರ ಮಾಡಿ ಯಶಸ್ವಿಯಾಗಿದ್ದಾರೆ ಅವರು. ಬಸವನ ಹುಳುಗಳನ್ನ ನಿಯಂತ್ರಣ ಮಾಡುವಲ್ಲಿ ಹೆಲಿಕ್ಸ್ ಟೋಸ್ಟಾ ಬಳಸಿದ ಪ್ರಯೋಗಗಳ ಬಗ್ಗೆ ಅವರು ಹೇಳಿದ್ದಾರೆ. ಮಣ್ಣಿನಲ್ಲಿ ತೇವಾಂಶವನ್ನ ದೀರ್ಘಾವಧಿಯವರೆಗೆ ಕಾಪಾಡುವುದು ಬಹಳ ಮುಖ್ಯವಾದಂಥದ್ದು. ಇಂಥ ಒಂದು ತೇವಾಂಶವನ್ನ ದೀರ್ಘಾವಧಿ ತನಕನೂ ಕಾಯ್ಕೊಳ್ಳುವಲ್ಲಿ ಸಿಲಿಕಾ ಅನ್ನುವಂತಹ ಔಷಧ ಬಹಳ ಒಳ್ಳೆಯ ಕೆಲಸ ಮಾಡುತ್ತದೆ ಅನ್ನುವಂತಹ ವಿಚಾರವನ್ನ ಅವರು ಕಂಡುಕೊಂಡಿದ್ದಾರೆ. ಕವಿರಾಜ್ ಅವರ ಇಂಥ ಫಲಿತಾಂಶಗಳಿಂದಾಗಿ ಪ್ರೇರಿತರಾಗಿ ಹೋಮಿಯೋ ಕೃಷಿಯ ಬಗ್ಗೆ ಕೃಷಿ ಸಂಶೋಧನೆ ಒಳಗ ವಿಜ್ಞಾನಿಗಳು ತೊಡಗಿಕೊಂಡರು ಅಂತೇಳಿ ಹೇಳ್ತಾರೆ. ಫ್ರಾನ್ಸ್ನೊಳಗ ನಿಟಿಯನ್ ಮತ್ತ ಸಂಗಡಿಗರು ಕ್ಯೂಪ್ರಸ್ ಸಲ್ಫ್ಯೂರಿಕಮ್ ಅಂದ್ರ ಕಾಪರ್ ಸಲ್ಫೇಟ್ ಮೈಲು ತುತ್ತ, ಇದರಿಂದ ಸವಳು ಮಣ್ಣಿನೊಳಗ ಬೆಳೆದಂತಹ ವಟಾಣಿ ಬೆಳೆಯ ಆರೋಗ್ಯವನ್ನ ಸುಧಾರಿಸಿದ್ರು ಅನ್ನುವಂತಹ ಒಂದು ವಿಚಾರ ನಮಗ ಗೊತ್ತಾಗ್ತದೆ. ಭಾರತದೊಳಗ ಹೋಮಿಯೋ ಕೃಷಿ ಒಳಗ ಸಂಶೋಧನೆಗಳು ಸುಮಾರು ಇದೇ ಸಮಯದೊಳಗ ಮೊದಲುಗೊಂಡವ ಅಂತೇಳಿ ಹೇಳಬಹುದು. ಕೃಷಿ ವಿಜ್ಞಾನಿಗಳಾದ ಖನ್ನಾ ಮತ್ತು ಚಂದ್ರ ಅವರು ಟೊಮ್ಯಾಟೊ ಕೊಳೆ ರೋಗದ ಮೇಲೆ ಕೈಗೊಂಡಂತಹ ಪ್ರಯೋಗದೊಳಗ ಖಾಲಿ ಅಯೋಡ್ಯಾಟಮ್ ಅನ್ನ ಬಳಸಿ ಯಶಸ್ವಿಯಾದರು. ಇದೇ ವಿಜ್ಞಾನಿಗಳು ಮಾವು ಪೇರ್ಲೆಗಳ ಮೇಲೆ ವಿವಿಧ ಔಷಧಿಗಳನ್ನ ಬಳಸಿ ಮಾಡಿದಂತಹ ಪ್ರಯೋಗಗಳು ಉತ್ತಮ ಫಲಿತಾಂಶಗಳನ್ನ ನೀಡ್ಯಾವ ಅಂತ ಹೇಳಿ ಹೇಳ್ತಾರೆ. ಅವರು ಕಂಡುಕೊಂಡಂಗ ಅತ್ಯಂತ ಅಲ್ಪ ಪ್ರಮಾಣದೊಳಗ ಹೋಮಿಯೋಪತಿ ಔಷಧಗಳನ್ನ ಸುರಕ್ಷಿತವಾಗಿ ಬಳಸಿ ಬೀಜಗಳ ಬಳಕೆ ಪ್ರಮಾಣ, ಮಣ್ಣಿನ ಆರೋಗ್ಯ, ಬೆಳೆಗಳ ಬೆಳವಣಿಗೆ, ಕಾಳು ಹಣ್ಣುಗಳ ಗುಣಮಟ್ಟ ಸುಧಾರಿಸಬಹುದಲ್ಲದೆ ಕೀಟ ರೋಗಗಳನ್ನ ಮುಂಜಾಗ್ರತೆಯಾಗಿ ಸರಳವಾಗಿ ನಿರ್ವಹಣೆ ಮಾಡಬಹುದು. ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ವೈಭವ್ ಜೈನ್ ಅವರು ಒಂದು ವ್ಯವಸ್ಥಿತವಾದಂತಹ ಹೋಮಿಯೋ ಕೃಷಿ ಸಂಶೋಧನಾ ಪ್ರಯೋಗಾಲಯ ಕ್ಲಿನಿಕ್ ಅನ್ನ ನಡೆಸ್ತಾ ಇದ್ದಾರೆ. ಹತ್ತಿ ಬಾಳೆ ಮಾವುಗಳ ಮೇಲೆ ಅವರು ಕೈಗೊಂಡಿರುವಂತಹ ಸಂಶೋಧನೆಗಳು 70% ಕೀಟ ರೋಗಗಳನ್ನು ನಿರ್ವಹಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಉತ್ಪನ್ನಗಳ ಗುಣಮಟ್ಟ ಕೂಡ ಬಹಳ ಸುಧಾರಣೆಯಾಗಿದ್ದು ಸಾಬೀತಾಗಿದೆ. ಮಹಾರಾಷ್ಟ್ರ, ಗುಜರಾತ್, ಮಧ್ಯಪ್ರದೇಶ ಮತ್ತು ಸುತ್ತಮುತ್ತಲಿನ ರಾಜ್ಯಗಳ ಅನೇಕ ರೈತರು ಅವರ ಮಾರ್ಗದರ್ಶನದೊಳಗೆ ಹೋಮಿಯೋ ಕೃಷಿ ಮಾಡ್ತಾ ಇದ್ದಾರೆ. ಕಳೆದ ಒಂದೆರಡು ವರ್ಷಗಳಿಂದ ನಮ್ಮಲ್ಲಿ ವಿಶೇಷವಾಗಿ ವಿಜಯಪುರ, ಕಲಬುರಗಿ ಜಿಲ್ಲೆಗಳ ಕೆಲವು ರೈತರು ಹೋಮಿಯೋ ಕೃಷಿ ಒಳಗ ತೊಡಗಿಕೊಂಡಿರುವುದು ಬಹಳ ಸಂತೋಷದ ವಿಷಯ. ವಿಜಯಪುರದ ಉತ್ಸಾಹಿ ಕೃಷಿ ಉಪಕರಣ ತಯಾರಕರಾಗಿರುವಂತಹ ಗಿರೀಶ್ ಭದ್ರಗೊಂಡ ಅವರು ಈ ಹೋಮಿಯೋ ಕೃಷಿಯ ಬಗ್ಗೆ ಆಸಕ್ತಿ ವಹಿಸಿ ತಿಳಿದುಕೊಂಡು ರೈತರಿಗೆ ಪ್ರೇರೇಪಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಮಾರ್ಗದರ್ಶನದೊಳಗ ಅನೇಕ ರೈತರು ಈ ಔಷಧಿಗಳನ್ನು ಬಳಸಿ ಒಳ್ಳೆಯ ಫಲಿತಾಂಶಗಳನ್ನು ಕಂಡುಕೊಂಡಿರುವುದು ಒಂದು ಆಶಾದಾಯಕವಾದಂತಹ ಬೆಳವಣಿಗೆ. ಹೋಮಿಯೋ ಕೃಷಿ ಅನ್ನುವಂಥ ಈ ನವೋನ್ವೇಷಣಾ ಸರಣಿ ನಮ್ಮ ರೈತರ ಈ ಹೊಸ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲಲಿದ್ದು ಪರಿಸರ ಪ್ರಿಯ ಕೃಷಿಯನ್ನು ಅಪ್ಪಿಕೊಳ್ಳುವಲ್ಲಿ ಪರಿಸರ ಸ್ನೇಹಿ, ವಾತಾವರಣ ಸ್ನೇಹಿ ವಿಧಾನಗಳನ್ನು ರೂಪಿಸಿ ಅಳವಡಿಸಿಕೊಂಡು ನೈಸರ್ಗಿಕ ಸಂಪನ್ಮೂಲಗಳ ಆರೋಗ್ಯವನ್ನು ಸುಧಾರಿಸುವಲ್ಲಿ ಬಹಳ ಮಹತ್ತರವಾದಂತಹ ನಡೆ ಆಗಲಿದೆ. ಈ ಹೊಸ ಹೋಮಿಯೋ ಕೃಷಿ ಸರಣಿ ಒಳಗೆ ಬರುವಂತಹ ಅಭಿಪ್ರಾಯಗಳೆಲ್ಲ ಅವರವರ ವೈಯಕ್ತಿಕ ಅನುಭವಗಳಿಂದ ಬಂದಂಥವು. ಅವುಗಳನ್ನ ನಮ್ಮ ರೈತ ಮಿತ್ರರು ಸ್ವಾನುಭವಿಸಿ ಪರಾಮರಿಸುವ ಯೋಚನೆ ಮಾಡಬಹುದು. ಪ್ರತಿ ವಾರ ತಾವೆಲ್ಲ ಈ ಕಾರ್ಯಕ್ರಮವನ್ನು ಕೇಳಿ ಸಾಧಕ ಬಾಧಕಗಳ ಬಗ್ಗೆ ತಿಳಿದುಕೊಂಡು ನಿಮ್ಮ ನಿಮ್ಮ ಅನುಕೂಲ ಅವಶ್ಯಕತೆಗಳನ್ನು ನೋಡಿಕೊಂಡು ಈ ಹೊಸ ವಿಚಾರದ ಕಡೆಗೆ ಆಸಕ್ತಿ ತಾಳಿ ಪ್ರಯೋಗಗಳನ್ನು ಮಾಡಿದರೆ ಒಳ್ಳೆಯದು. ತಮಗೆ ಮತ್ತು ತಮ್ಮ ಕೃಷಿಗೆ ಈ ಹೋಮಿಯೋ ಕೃಷಿ ಸರಣಿಯಿಂದ ಒಳ್ಳೆಯ ಫಲ ಸಿಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದೊಳಗ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಶರಣು ಶರಣಾರ್ಥಿ. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು, ಸಾವಯವದ ಜೊತೆಗೆ ಜೀಕು ನೀನು ಸ್ವಾವಲಂಬಿ ಬಾಳು. ಅನ್ನದಾತನೇ ಕೇಳು ನೀನು, ಅನ್ನದಾತನೇ ಕೇಳು ನೀನು, ಸಾವಯವವೇ ಮೇಲು, ಸಾವಯವವೇ ಮೇಲು. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಸಾವಯವದ ಸಮಯವಿದು ನೋಡು ರೈತನೇ ಎದ್ದೇಳು ನೀನು, ಸಾವಯವದ ಸಮಯವಿದು ನೋಡು ರೈತನೇ ಎದ್ದೇಳು ನೀನು. ಸಾವಯವವು ಕರೆಯುತ್ತಿಹದು, ಸಾವಯವವು ಕರೆಯುತ್ತಿಹದು, ರೈತನೇ ಎದ್ದೇಳು ಈಗ, ರೈತನೇ ಎದ್ದೇಳು ಬೇಗ. ರಾಸಾಯನಿಕದ ಜೊತೆಗೆ ಬೇಡ ಪರಾವಲಂಬಿ ಬಾಳು, ರಾಸಾಯನಿಕದ ಬಳಕೆಯಿಂದ ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು, ಪರಿಸರವೆಲ್ಲ ಹಾಳು. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-81% ಮತ್ತು ಕನಿಷ್ಠ ಆರ್ದ್ರತೆ 65-69% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 10-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡುವುದು ಉತ್ತಮ. ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವ ಸಸಿಗಳನ್ನು ಕಿತ್ತು ಹಾಕಬೇಕು. ಇನ್ನು ಭತ್ತವನ್ನು ಬೆಳೆಯುವಂತಹ ರೈತ ಬಾಂಧವರು ಗಮನಿಸಬೇಕು, ಗಂಗಾವತಿ ಸೋನಾ ಮತ್ತು ಬಿಪಿಟಿ 5204 ತಳಿಯನ್ನು ಬಳಸಬಹುದು. ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅದೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25% ಕಡಿಮೆ ಮಾಡಬಹುದು. ಇನ್ನು ಶೇಂಗಾ ತಳಿಗಳಾದಂತಹ TGLPS3, ಅಜಯ, ಕದರಿ 9 ತಳಿಗಳನ್ನು ಬಳಸಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80WP ಅಥವಾ ಥೈರಾಮ್ 75WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಸೂರ್ಯಕಾಂತಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಳಸಬಹುದು. ಇನ್ನು ಶೇಂಗಾ ಬೆಳೆಯನ್ನು ಬಿತ್ತುವ ಮುನ್ನ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ರೋಪೀಡ 70WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಕೆಜಿ ಯೂರಿಯಾ ಮತ್ತು 10 ಕೆಜಿ ಪೊಟ್ಯಾಶ್ ರಸಗೊಬ್ಬರಗಳನ್ನು ಕೊಡಬೇಕು. ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ 1.5 ಮಿಲಿಲೀಟರ್ ಪೈರಿಥಿಯೋ ಬ್ಯಾಕ್ ಸೋಡಿಯಂ 10 EC ಅಥವಾ 1 ಮಿಲಿಲೀಟರ್ ಕಿಸೆಲೋಪೋಪ್ ಇಥೈಲ್ ಕಳೆನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಕೂಡ ಸಿಗ್ತದೆ. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಅನ್ನು 6 ಕಿಲೋಗ್ರಾಂ ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಕೊಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಕೂಡ ದೊರಕಂತೆ ಆಗ್ತದೆ. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕೊಟಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೊಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳ ಬೇರುಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಹಾಲಿನ ಗುಣಮಟ್ಟವು ಕೂಡ ಸುಧಾರಿಸುತ್ತದೆ. ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ರೈತ ಬಾಂಧವರು, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರು, ನಾಳಿನ ನಮ್ಮ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ತಾವು ಕೇಳಿದ್ದೀರಿ ಘನ ಕೃಷಿ. ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳ ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಮೊದಲನೆಯ ಪ್ರಕರಣವನ್ನು ತಾವು ಆಲಿಸಿದ್ದೀರಿ. ಹಾಗೆಯೇ ಇಲ್ಕಲ್ಲಿನ ಚಿತ್ರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಗುರು ಮಹಾಂತ ಸ್ವಾಮಿಗಳು ಮತ್ತು ಬಾಗಲಕೋಟೆ ಜಿಲ್ಲೆಯ ಶಿರೂರಿನ ಶ್ರೀ ಮಹಾಂತ ತೀರ್ಥ ನಿಸರ್ಗೋಪಚಾರ ಕೇಂದ್ರದ ಪೂಜ್ಯರಾದಂತಹ ಡಾಕ್ಟರ್ ಬಸವಲಿಂಗ ಸ್ವಾಮಿಗಳ ಆಶ್ರಯವಚನದ ನುಡಿಗಳನ್ನು ಆಲಿಸಬಹುದು. ಕಾರ್ಯಕ್ರಮ ಘನ ಕೃಷಿ ಪ್ರಸಾರವಾಗಲಿದೆ. ನಾಳೆ ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗದಲ್ಲಿ. ಈ ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ಮಾಣ ಸೋಮಶೇಖರ ಎಸ್ರುಳಿ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಕಂಪನಾಂಕ 102.1 ಮೆಗಾಹೆರ್ಟ್ಸ್. ಸಮಯ 7:21:04. ಜನಪದ ಸಂಗೀತ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಕುಷ್ಟಗಿಯ ಹನುಮಪ್ಪ ಹೊಸನಕ್ಕೆ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು. ಮೊದಲಿಗೆ ಎರಡು ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಕಾಂಬಾಳಿಯೋ ತೀರಪ್ಪ ಮುಂದೆ ತೀರ್ಥಾಗಿ ಸಾರ್ ಅದು ಚಂದದಿಂದ ಕರಿ ಕಾಂಬಾಳಿಯೋ ಉಂದಾದ ಪದು ಮಗ ಕುರಿಯ ಕಾಯಿಲಿಕ ಕುಂಚಿಗೆ ಆಗಿ ಬಂದ ಕಾಂಬಾಳಿಯೋ ಹನ್ನೆರಡು ತಿಂಗಳ ಮಳಿ ಕೀಲ ಕಟ್ಟಿದರ ಬೀಚಿ ಕರೆದ ಕರಿ ಕಾಂಬಾಳಿಯೋ ಒಂದೇನಾ ಬೀರುಲಿಂಗ